ಅವರು ಅಕಸ್ಮಾತ್ ಏನಾದ್ರು ಸಾವು ಸಂಭವಿಸಿದಾಗ 5 ಲಕ್ಷದವರೆಗೆ ಪರಿಹಾರವನ್ನು ಕೊಡ್ಕೊಳ್ಳಿಕ್ಕೆ ಅವಕಾಶ ಇದ್ದಾವೆ. ಕುರಿ ಸಾಕಾಣಿಕೆದಾರರು ಅಥವಾ ಕುರಿಗಾರರು ಅಥವಾ ಆಡು ಸಾಕಾಣಿಕೆದಾರರು ತಮ್ಮ ಸಮೀಪದ ಪಶುವೈದ್ಯ ಸೇವಾ ಇಲಾಖೆಯನ್ನು ಸಂಪರ್ಕ ಮಾಡಿ ಯೋಜನೆ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡು ಯೋಜನೆಯಲ್ಲಿ ಭಾಗವಹಿಸಿ ಲಾಭ ಪಡ್ಕೊಳ್ಳಿ ಅಂತ ಹೇಳೋಣ. ಅದೇ ರೀತಿ ಅನುಗ್ರಹ ಯೋಜನೆ ಸಹ ಕುರಿ ಸತ್ರೆ ಅಥವಾ ಮೇಕೆ ಸತ್ರೆ ಹಣ ಬರ್ತಾ ಇದೆ ಸರ್ಕಾರದ ವತಿಯಿಂದ, ಇದೇ ಒಂದು ಯೋಜನೆಯ ಲಾಭವನ್ನು ಸಹ ಕುರಿ ಸಾಕಾಣಿಕೆದಾರರು ಪಡ್ಕೊಳ್ಳಿ ಅಂತ ಹೇಳೋಣ. ಮಾಹಿತಿ ಹಂಚಿಕೊಂಡದಕ್ಕೆ ನಮ್ಮ ಎಲ್ಲ ಕೇಳುಗರ ಪರವಾಗಿ ತಮಗೆ ಧನ್ಯವಾದ. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಕುರಿಗಳಿಗೆ ವಿಮಾ ಯೋಜನೆ ಮತ್ತು ಅನುಗ್ರಹ ಯೋಜನೆ ಕುರಿತು ಪಶು ವೈದ್ಯ ಸೇವಾ ಇಲಾಖೆಯ ಪಾಲಿಕ್ಲಿನಿಕ್ ಉಪನಿರ್ದೇಶಕರಾದ ಡಾಕ್ಟರ್ ಎಸ್ಎಸ್ ಪಾಟೀಲ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾಕ್ಟರ್ ವಿಜಿ ಬಹುಲತ್ತಿ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯೆ ಫಸಲ್ ಬಿಮಾ ಸೆ ಹರ ಕಿಸಾನ್ ಅಬ್ ಆತ್ಮನಿರ್ಭರ್ ಹೋ ಜಾಯೆ. ಸಂಕಟ ಕೆ ಸಮಯ ಪ್ರಧಾನಮಂತ್ರಿ ಫಸಲ್ ಬಿಮಾ ಯೋಜನಾ ಕಿಸಾನೋ ಕೆ ಲಿಯೆ ವರದಾನ್ ಹೈ. ಅಬ್ ಸೂಖಾ ಪಡೆ ಯಾ ಬಾಡ್ ಆ ಜಾಯೆ ಕೋಯಿ ಡರ್ ನಹಿ, ಅಬ್ ಓಲೆ ಪಡೆ ಯಾ ಕೀಟ ಪತಂಗೆ ಫಸಲ್ ಖಾ ಜಾಯೆ ಕೋಯಿ ಫಿಕ್ರ ನಹಿ, ಕ್ಯೋಂಕಿ ಹಮ್ನೆ ಲಿಯಾ ಹೈ ಪ್ರಧಾನಮಂತ್ರಿ ಫಸಲ್ ಬಿಮಾ. बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा. योजना से हर साल जुड़ रहे हैं 5 करोड़ से ज्यादा किसान. अब आपकी है बारी. नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जनसेवा केंद्र में स्वेच्छा से करा सकते हैं पंजीकरण. फसल बीमा पोर्टल या फसल बीमा ऐप द्वारा भी कराया जा सकता है पंजीकरण. प्रधानमंत्री फसल बीमा योजना, आपकी फसलों का संपूर्ण सुरक्षा कवच. कृषि एवं किसान कल्याण मंत्रालय, भारत ಸರ್ಕಾರ. ಈಗ ಕೇಳಿ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದ ರೈತ ಮಹಿಳೆ ನಾಗವೇಣಿಯವರ ಕೃಷಿ ಹಾಗೂ ಸಮಾಜ ಸೇವಾ ಅನುಭವಗಳು. ಕೇಳುಗರಿಗೆ ಮತ್ತು ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರು, ಇವತ್ತಿನ ನಮ್ಮ ಕೃಷಿ ಮಹಿಳೆ ನಾಗವೇಣಿ ಪಾಟೀಲ್ ಅಂತೇಳಿ, ಇವರು ಸಂತೆಕಲ್ಲೂರಿನ ಕೃಷಿ ಮಹಿಳೆ ಮತ್ತು ಸಮಾಜ ಸೇವೆಗೆ ಅಂತ ಹೇಳ್ಬೋದು. ಹಲವಾರು ಸ್ವಸಹಾಯ ಸಂಘಗಳನ್ನು ಹುಟ್ಟಾಕಿ ಸ್ವಸಹಾಯ ಸಂಘದ ಸದಸ್ಯರಿಗೆ ತರಬೇತಿಗಳನ್ನು ಕೊಡಿಸೋದು, ಮಾಹಿತಿಯನ್ನು ಮಾಡೋದು, ಸಂಘದ ಸದಸ್ಯರು ಆರ್ಥಿಕ ಚಟುವಟಿಕೆಗಳಲ್ಲಿ ತೊಡಗಲಿಕ್ಕೆ ಅವರಿಗೆ ಸಲಹೆ ಸೂಚನೆಗಳು ಕೊಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಒಕ್ಕಲುತನದಲ್ಲಿ ಸ್ವಂತ ಒಕ್ಕಲುತನ ಮಾಡಿಸ್ತಾ ಸಮಾಜ ಸೇವೆ ಕೆಲಸವನ್ನು ನಾಗವೇಣಿ ಪಾಟೀಲ್ ಅವರು ಮಾಡ್ತಾಯಿದ್ದಾರೆ. ಇವತ್ತಿನ ಕಾರ್ಯಕ್ರಮದಲ್ಲಿ ರೈತ ಮಹಿಳೆಯಾಗಿ, ಒಬ್ಬ ಮಹಿಳೆಯಾಗಿ ಯಾವ ರೀತಿ ಮಾಡ್ತಾ ಇದ್ದಾರೆ, ಭಾಳಷ್ಟು ಮಹಿಳೆಯರು ಮನೆ ಬಿಟ್ಟು ಹೊರಗಡೆ ಹೋಗೋದಿಲ್ಲ, ಹೊಲ ಬಂದರೆ ಮನೆ ಬಿಟ್ಟರೆ ಹೊಲ ಇಷ್ಟು ಮಾಡ್ತಿರ್ತಾರೆ. ಆದರೆ ಸಾಮಾಜಿಕವಾಗಿ ತಮ್ಮನ್ನು ತಾವು ತೊಡಗಿಸ್ಕೊಳ್ತಕ್ಕಂಥ ಮಹಿಳೆಯರು ಭಾಳ ಕಡಿಮೆ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗವೇಣಿ ಪಾಟೀಲರು ತಮ್ಮ ವಿಚಾರವನ್ನು ನಮ್ಮ ರೈತ ಮಹಿಳೆಯರೊಂದಿಗೆ ಹಂಚ್ಕೋತಾ ಇದ್ದಾರೆ. ಹೇಳಿ ನಾಗವೇಣಿಯವರೇ, ತಾವು ಎಲ್ಲಿ ತನಕ ಸಾಲಿ ಓದಿರಿ, ನಿಮ್ಮ ಮನೆತನದ ಬಗ್ಗೆ ಬ್ಯಾಕ್ಗ್ರೌಂಡ್ ಹೇಳಿ, ಯಾವ ರೀತಿ ತಾವು ಮುಂದೆ ಬರ್ತಾ ಇದ್ದೀರಿ, ಮನೆತನದ ಉದ್ಯೋಗ ಏನು ಸ್ವಲ್ಪ ಹೇಳಿ. ನಮಸ್ಕಾರ ಎಲ್ಲರಿಗೂ. ನಾನು ನಾಗವೇಣಿ ಪಾಟೀಲ್ ಅಂತ. ನಾನೊಬ್ಬ ರೈತನ ಮನೆಯಿಂದನೇ ಬಂದವಳು. ನಾವು ನಮ್ಮಪ್ಪ ರೈತ, ನಮ್ಮಪ್ಪಗೆ 4 ಜನ ಹೆಣ್ಮಕ್ಳು, 2 ಗಂಡ್ಮಕ್ಳು. ನಮ್ಮಪ್ಪ ಸಣ್ಣರಿಗಳಿಂದ ನೋಡ್ತಾ ಇದ್ದೀನಿ ಸರ್. ಅಲ್ಲೇ ಬಂದಿದ್ದು ನಾನು. ಅವಾಗ ನಮ್ಮಪ್ಪನ ಜೊತೆ ಹೋಗ್ತಿದ್ದೆ, ಹೊಲಕ್ಕೆಲ್ಲ ಬರುತ್ತಿದ್ದೆ. ಆಮೇಲೆ ನಾವು 7th ಓದಿದ್ವಿ, ನಮ್ಮ ಮನೆಯಲ್ಲಿ ಮಾಡಿಕೊಟ್ರು. ಈಗ ನಾನು ಈಗ ರಾಜಕೀಯಕ್ಕೆ ಬಂದೆ, ಕಿರಣ್ ಅಂಗಡಿ ಇಟ್ಟಿನಿ ಸರ್. ಅದರಿಂದ ರಾಜಕೀಯಕ್ಕೆ ಬಂದೆ, ಟಿ ಪಿ ಮೆಂಬರ್ ಆದೆ. ಇವತ್ತಿನ ದಿನ ಮತ್ತೆ NRLM ಅಂತ ಒಂದು ಜಿಲ್ಲಾ ಪಂಚಾಯತ್ ಸಂಘಕ್ಕೆ ಯೋಜನೆಗಳು ಸುಮಾರಾಗಿ ಕೊಡ್ತಾ ಇದೆ. ಅದರಲ್ಲಿ ಒಕ್ಕೂಟದ ಅಧ್ಯಕ್ಷರಾಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಸಣ್ಣ ಚಟುವಟಿಕೆಗಾಗಿ 44,000 ರೂಪಾಯಿ ಚೆಕ್ ಕೂಡ ನಾವು ವಿತರಣೆ ಮಾಡಿದ್ದೀವಿ. ಒಂದೊಂದು ಗುಂಪಿಗೆ 1.5 ಲಕ್ಷ ತನನು ವಿತರಣೆ ಮಾಡಿದ್ದೀವಿ ರೀ, ಅವರು ಏನಾದರೂ ಒಂದು ಚಟುವಟಿಕೆ ಮಾಡೋಕ್ಕೆ. ಇನ್ನು ಮುಂದಿನ ದಿನಮಾನದಲ್ಲಿ ನನ್ನ ಅನಿಸಿಕೆ ಏನಂತಂದರೆ, ನಾನು ಸಣ್ಣ ಪುಟ್ಟ ಏನಾದರೂ ಯಾರದೇ ಒಂದು ಸಮಸ್ಯೆ ಐತಿ, ಈಗ ಮೇಡಮ್ ಅವ್ರ ಹತ್ರ ತಾಡ್ಪಲ್ ಸಿಗುತ್ತವೆ, ಏನೋ ಒಂದು ಸಿಗುತ್ತವೆ ರೈತ ಸಂಪರ್ಕ ಕೇಂದ್ರದಲ್ಲಿ, ಹಿಂಗಿದೆ ಅಂತ ಅಂದೊತ್ತಿಗೆ ನಾವು ಕಾಲ್ ಮಾಡ್ತೀವಿ, ಅವರು ರೆಸ್ಪಾನ್ಸ್ ಮಾಡ್ತಾರೆ, ಕೊಡ್ತಾರೆ ಸರ್. ಇಂಥವೆಲ್ಲ ಒಂದು ನಾವು ಜನರನ್ನೇ ಮಾಡ್ಕೊಂಡು ಹೋಗ್ತಾ ಇದ್ವಿ, ಪ್ರತಿಯೊಂದು ಮಾಹಿತಿ ಕೊಡ್ತಾ ಇತ್ತು ಸರ್. ಈಗ ತಾವು NRLM ರಾಷ್ಟ್ರೀಯ ಲವ್ಲಿಹುಡ್ ಮಷಿನ್ ಅಂತಕ್ಕಂಥದ್ದು ಒಂದು ಉದ್ಯೋಗ ಮಾಡಲಿಕ್ಕೆ ಮಹಿಳೆಯರಿಗೆ ಆರ್ಥಿಕ ನೆರವನ್ನು ಒದಗಿಸತಕ್ಕಂಥ ಚಟುವಟಿಕೆ ಒಂದು ಯೋಜನೆ ಇದೆ, ಜಿಲ್ಲಾ ಪಂಚಾಯತಿ ವತಿಯಿಂದ ಕೊಡ್ತಾ ಇದ್ದಾರೆ. ತಾವು ತಾಲೂಕಾ ಮಟ್ಟದಲ್ಲಿ ಇಲ್ಲಿ ಎಷ್ಟು ಒಕ್ಕೂಟಗಳಿದ್ದಾವೆ, ಒಟ್ಟಾರೆ ಸದಸ್ಯರು ಎಷ್ಟು ಜನ ಇದ್ದಾರೆ, ಆ ಜೊತೆಗೆ ನಿಮ್ಮ ಒಂದು ಸಂತೆಕಲ್ಲೂರು ಭಾಗದಲ್ಲಿ ಎಷ್ಟು ಸಂಘಗಳನ್ನು ಮಾಡ್ಕೊಂಡಿರಿ? ಸಂತೆಕಲ್ಲೂರಲ್ಲಿ 20 ಸಂಘಗಳು ಇದಾವೆ ಸರ್. ಗ್ರಾಮ ಪಂಚಾಯತಿಗೆ ಬರ್ತಕ್ಕಂಥ ಎಲ್ಲ ಸಂಘಗಳನ್ನು ನೋಡಿದ್ರೆ ಒಂದು 30-40 ಸಂಘಗಳು ಹಾಕ್ತಾರೆ. ನಿಮ್ಮ ಸಂಘದ ಸದಸ್ಯರು ಏನೇನು ಒಂದು ಚಟುವಟಿಕೆಗಳನ್ನು ಮಾಡ್ತಾರೆ, ಆರ್ಥಿಕ ಅಭಿವೃದ್ಧಿ ಮಾಡ್ತಕ್ಕಂಥ ಚಟುವಟಿಕೆಗಳು, ಇನ್ಕಮ್ ಜನರೇಷನ್ ಆಕ್ಟಿವಿಟಿಗಳನ್ನು ಏನೇನು ಮಾಡ್ತಾ ಇದ್ದಾರೆ ಸದಸ್ಯರೆಲ್ಲರೂ? ಸರ್, ರೊಟ್ಟಿ ಮಾಡ್ತಾ ಇದ್ದಾರೆ. ಇನ್ಮೇಕೆ ನಾವು ಅವರಿಗೆ 40,000 ರೂಪಾಯಿಯನ್ನು ಕೊಡ್ತಾ ಇದ್ದೆವು. ಫಸ್ಟ್ ಏನು ಹೇಳಿದ್ರು ನಮಗೆ, ನಮಗೇನು ಬರ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ, ನಾವೇನಾದ್ರು ಮಾಡಬೇಕು ಅಂತಂದರೆ. ಈಗ NRLM ಕಡೆಯಿಂದ ಅವರಿಗೆ ಸಹಾಯ ಕೊಟ್ಟಿದ್ದಾರೆ. ಇನ್ಮೇಕಾದವರು ರೊಟ್ಟಿ ಆಯಿತು, ಚಟ್ನಿ ಪುಡಿ ಆಯಿತು, ಖಾರ ಚಟ್ನಿ ಆಯಿತು, ಆಮೇಲೆ ಹಾಲು ಒಯ್ದು ಡೈರಿಗೆ ಹಾಕೋದಾಯಿತು, ತುಪ್ಪ ಮಾರಾಟ ಮಾಡೋದಾಯಿತು. ಪ್ರತಿಯೊಂದು ಮಹಿಳೆಯರಿಗೆ ಹೆಲ್ಪ್ ಆಗಿದೆ. ಕುರಿ ತಗೊಂಡರು ಸರ್ ಅದರಿಂದ. ಇನ್ನು ಮುಂದಿನ ದಿನಮಾನದಲ್ಲಿ ಅವರಿಗೆಲ್ಲ ಒಂದು ಎರೆಹುಳ ಗೊಬ್ಬರ ಮಾಡೋಕ್ಕೆ ಅದನ್ನೆಲ್ಲ ತೋರಿಸಿಕೊಡ್ತೀವಿ. ಫಾರೆಸ್ಟ್ ಸಸಿ ಒಂದು ಸ್ವಲ್ಪ ಬೆಳೆಸ್ತಕ್ಕಂಥ ಒಂದು ಅದು ಕೂಡ ತರಬೇತಿ ನಿಮಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಆಲ್ಮೋಸ್ಟ್ ಎಲ್ಲ ರೀತಿಯಲ್ಲಿ ತರಬೇತಿ ಮಹಿಳೆಯರು ತಗೊಳಕಿತ್ತು. ಹೇಗೆ ತಾವು ಒಕ್ಕೂಟ NRLM ಒಕ್ಕೂಟದ ಅಧ್ಯಕ್ಷರು ಗ್ರಾಮ ಪಂಚಾಯತಿ ಮಟ್ಟದಲ್ಲಿ, ಹೇಗೆ ಇದರಲ್ಲಿ ಒಕ್ಕೂಟಕ್ಕೆ ಅಥವಾ ಈ ಗುಂಪುಗಳಿಗೆ ಮಹಿಳೆಯರು ನಾನು ಬರ್ತೀನಿ, ನನ್ನ ನಿಮ್ಮ ಗುಂಪಿನಲ್ಲಿ ಸೇರಿಸಿಕೊರ್ರಿ ಅಂತಕ್ಕಂಥದ್ದು, ಹೊಸ ಹೊಸ ಗುಂಪುಗಳನ್ನ ಮಾಡ್ತಕ್ಕಂಥದ್ದು, ಇದು ಮುಂದೆ ಬರ್ತಾ ಇದಾರೆ ಎಲ್ಲ ಮಹಿಳೆಯರು? ಮುಂದೆ ಬರ್ತಾ ಇದ್ದಾರೆ. ತಿಂಗಳಿಗೊಂದು ಗುಂಪು, ಹೊಸ ಗುಂಪು ಚಲಾವಣೆ ಆಗ್ತಾ ಇದೆ. ಯಾಕಂದ್ರೆ ಮಹಿಳೆಯರಿಗೆ 40,000 ರೂಪಾಯಿ ಸಿಕ್ಕಿದೆ, ನಾನೊಂದು ಏನೋ ಒಂದು ಇದರಿಂದ ಮುಂದೆ ಬರಕಚ್ಚಿನ ಅಂದತ್ನಾಗ ಜನರಿಗೆ ಹುಮ್ಮಸ್ಸು ಬರಕಚ್ಚಿದೆ. ಸರ್, ಈ ಸಿನ ನಾವೊಂದು ಗುಂಪು ಮಾಡ್ರಿ ಅಂದತ್ನಾಗ ಅದರಿಂದ ಏನು ಲಾಭ ಇದೆ ಅಂತ ಕೇಳ್ತಿದ್ರು. ಇವತ್ತು NRLM ಕಡೆಯಿಂದ ಒಂದು ಒಂದು ಗುಂಪಿಗೆ 150,000 ಕೊಟ್ಟಾಗ ಆ ಮಹಿಳೆ ಏನೋ ಒಂದು ಚಟುವಟಿಕೆ ಮುನ್ನುಗ್ಗಿದಾಗ ಇನ್ನೊಬ್ರು ಅದನ್ನು ನೋಡಿ ನಾವು ಒಂದು ಗುಂಪು ಮಾಡ್ತೀವಿ, ನಮಗೂ ಸವಲತ್ತು ಕೊಡಿ, ನಾವು ಏನೋ ಒಂದು ಮಾಡ್ಕೊಂಡು ಹೋಗ್ತೀವಿ ಅಂತ ಜನ ಮುಂದೆ ಬರ್ತಾ ಇದ್ದಾರೆ. ಸರ್, ಈಗ ತಾವು ಕೃಷಿಗೆ ಬಂದಾಗ ಮಹಿಳೆಯಾಗಿ ಕೃಷಿಯನ್ನು ಹೇಗೆ ನಿಭಾಯಿಸಿಕೊಂಡು ಹೋಗ್ತಾರೆ? ನಿಮ್ಮ ಮನೆತನದ ಉದ್ಯೋಗ ಕೃಷಿ ಅಂತ ಹೇಳಿರ್ತಾವೆ, ಹೇಗೆ ನಿಭಾಯಿಸಿಕೊಂಡು ಹೋಗ್ತಾ ಇದ್ರಿ ಮಹಿಳೆಯಾಗಿ? ನನಗೆ ಕೃಷಿ ಅಂದರೆ ಭಾಳ ಇಷ್ಟ. ಒಂದು ಹೇಳಬೇಕಂದ್ರೆ ಇವತ್ತಿನ ದಿನಮಾನದಲ್ಲಿ ಆಳು ಸಿಗೋದು ಕಷ್ಟ ಆಗಿದೆ. ಅದಕ್ಕಾಗಿ ಭೂಮಿ ಅಂದರೆ ಸ್ವಲ್ಪ ಅಂಜಿಕೆ ಬರ್ತಾ ಇದೆ. ಇವತ್ತಿನ ದಿನಮೇಲೆ ನಾನು ಇನ್ಮ್ಯಾಕ್ ಮಾಡಬೇಕು ಏನೋ, ನನ್ನ ತೋಟ ಅಂದರೆ ಭಾಳ ಇಷ್ಟ, ನಮ್ಮ ಮನೆಯವ್ರು ಬೇಡ, ಇವತ್ತಿನ ದಿನ ಆಳು ಸಿಗಂಗಿಲ್ಲ ಅಂತಂದು ಹೇಳಿದ್ರು ಕೂಡ ನಾನು ಏನೋ ಒಂದು ಮಾಡಬೇಕಂತ ಇವತ್ತಿನ ದಿನ ಮತ್ತೆ 4 ಎಕರೆ ಹೊಲ ಈ ಸದ್ಯ ಹಿಡಿದಿದ್ದೀನಿ, ಅದರಲ್ಲಿ ಒಂದು ಸ್ವಲ್ಪ ಮೆಣಸಿನಕಾಯಿ ಮಾಡಿ ನೋಡ್ಬೇಕನ್ನೋದೇ ನಂದು ಒಂದು ಚಲ ಸರ್, ಆಸೆ. ಈ ನೋಡ್ರಿ, ಮೆಣಸಿನಕಾಯಿಯಿಂದ ಹಲವಾರು ಮೌಲ್ಯವರ್ಧಿತ ಪದಾರ್ಥಗಳನ್ನು ಮಾಡಬಹುದು. ಮೆಣಸಿನಕಾಯಿ ಖಾರಪುಡಿ ಮಾಡಬಹುದು, ಚಟ್ನಿಗಳನ್ನು ಮಾಡಬಹುದು, ಬೇರೆ ಬೇರೆ ರೀತಿಯಾಗಿ ಅದರಲ್ಲಿ ಮೆಣಸಿನಕಾಯಿಯಲ್ಲಿ ಬೇರೆ ಬೇರೆ ತಳಿಗಳು ಸಿಗ್ತವೆ. ವೆಜಿಟೇಬಲ್ ಮೆಣಸಿನಕಾಯಿ ಸಿಗ್ತವೆ, ಖಾರದ ಮೆಣಸಿನಕಾಯಿ ಸಿಗ್ತವೆ, ಬೇರೆ ಬೇರೆ ತಳಿಗಳಿದ್ದಾವೆ ಅಂತ ಮಾಡ್ಕೊಂಡ್ಬಿಟ್ಟು ಮಾಡಬಹುದು. ಹೇಗೆ ಮತ್ತೆ ಬೇರೆ ಭೂಮಿ ಏನೇನಿದೆ ತಮ್ಮದು, ಏನೇನು ಬೆಳೆಗಳನ್ನ ನಿಮ್ಮ ಮನೆಯವರು ಮಾಡ್ತಿರ್ತಾರೆ? ಸರ್, ನಮ್ಮ ಮನೆಯವರು ಮಾಡಲ್ಲ, ನಮ್ಮ ಮನೆಯವರು ಸ್ವಲ್ಪ ಡಾಕ್ಟರ್ ಇದ್ದಾರೆ, ನಾವೇ ಒಂದು ಸ್ವಲ್ಪ ಭೂಮಿ ಮೇಲೆ ಸ್ವಲ್ಪ ಜಾಸ್ತಿ ಆಸಕ್ತಿ ಇದೆ. ತೊಗರಿ ಬೆಳೀತಾ ಇದ್ದೇವೆ ಸರ, ಮತ್ತೆ ಇವು ಕಡ್ಲಿ ಬೆಳೀತಾ ಇದ್ದೇವೆ ಸರ, ಸೂರ್ಯಪಾನ, ಹತ್ತಿ ಇಂಥವೆಲ್ಲ ಇಲ್ಲಿ ಬೆಳೆದು ತೋಟ ಇಲ್ಲ ಸರ್, ನಮ್ದು ಹೊರಭೂಮಿ ಇದೆ. ಹೊರಭೂಮಿ ಇದೆ, ಈ ತರ ಎಲ್ಲ ಬೆಳ್ಕೊಂಡು ಹೋಗ್ತೀವಿ. ಹೇಗೆ ಎಲ್ಲ ಆಳುಗಳನ್ನ ಹಚ್ಚಿ ನೀವೇ ಮಾಡಿಸ್ತಾ ಇರ್ತೀರಲ್ಲ? ನಾನು ಇದ್ದಾಗ ಹೋಗ್ತೀನಿ ಸರ್, ಟೈಮ್ ಇದ್ದಾಗ ಹೋಗ್ತೀನಿ, ಇಲ್ಲ ನಮ್ಮಪ್ಪ ನೋಡ್ಕೊಂತಾರೆ ಸರ್, ನಮ್ಮಪ್ಪ ಇದ್ದಾರ ಇನ್ನಾದರೂ, ಅವ್ರು ಹೊಲಕ್ಕೆ ಹೋಗಿ ಬರ್ತಾರ, ಅವ್ರು ಹೋದಾಗ ನಾವು ಒಂದು ಸ್ವಲ್ಪ ತಿರುಗಾಡಿ ಬರ್ತೀವಿ. ನನಗೂ ಕೂಡ ಇದು ಹೊರಗಡೆ ಇವೆಲ್ಲ ಗುಂಪು ಮಾಡ್ಕೊಂಡಳಿದ್ದ ಸ್ವಲ್ಪ ಹೋಗ ಕಷ್ಟ ಆಗುತ್ತೆ. ತಂದೆಯವ್ರು ಹೋಗ್ತಾರ, ಎಲ್ಲ ಪೈರು ಬಂದಾಗ ಹೋಗಿ ನಿಂತ್ಕೊಂತೀವಿ, ಕಟ್ ಮಾಡಿಸ್ತೀವಿ, ಎಲ್ಲ ಒಂದು ಅದರಲ್ಲಿ ಆಸಕ್ತಿ ಇದೆ. ಏನೇನು ಸಮಾಜ ಸೇವೆ ಅಂದಾಗ ಏನೇನು ಬರುತ್ತೆ, ಏನೇನು ಕಲ್ಪನೆಗಳು, ಏನೇನು ಸಮಾಜ ಸೇವೆಗಳ ಕೆಲಸ ಅಂತಂದ್ರೆ ಏನು ಸ್ವಲ್ಪ ಹೇಳಿ ಸರ್? ಸಮಾಜ ಸೇವೆ ಅಂತಂದ್ರೆ ಈಗ ಮೇಡಮ್ ಅವ್ರ ಹತ್ರ ಏನೋ ಒಂದು ಬಂದಿರುತ್ತೆ, ಇಲಾಖೆಯಲ್ಲಿ ಒಂದು ಸೌಲಭ್ಯ ಇದೆ, ಹಳ್ಳಿಗಳಿಗೆ ಹೆಣ್ಮಕ್ಳಿಗೆ ಸ್ವಲ್ಪ ಸೌಲಭ್ಯ ಗೊತ್ತಾಗಂಗಿಲ್ಲ, ಗೊತ್ತಿರೋದಿಲ್ಲ. ನಮ್ಮದು ಬಂದು ಅವರು ಕೇಳಿದಾಗ ಇಂಥದ್ದೊಂದು ಬರುತ್ತಲ್ರಿ ಮೇಡಮರ ಅಂತಂದಾಗ ನಾವು ಮೇಡಮ್ ಅವ್ರಿಗೆ ಕಾಲ್ ಮಾಡ್ತೀನಿ ನಾನು, ಏನ್ರಿ ಮೇಡಮ್ ಅವ್ರ ಇಂಥದ್ದೊಂದು ಬಂದಿದೆಯಾ? ಅವ್ರು ಬಂದಿದೆ ಅಂದರೆ ತಗೊಂಡು ಹೋಗಿ ಅಮ್ಮ ಅಂತ ಹೇಳ್ತಾರೆ, ಬಂದಿಲ್ಲ ಅಂದರೆ ಲೇಟಾಗಿ ಬರ್ತವೆ ತಗೊಂಡೋಗಿ ಅಂತ ಹೇಳ್ತಾರೆ, ಅಂಥದ್ದೊಂದು ಕಳಿಸ್ತಾ ಇರ್ತೀವಿ ಸರ್. ಆಮ್ಯಾಕೆ ಇದು ಭಾಗ್ಯಲಕ್ಷ್ಮಿ ಬಾಂಡ್ ಅಂಥವೇನಾರ ನಿಂತ್ಕೊಂಡಿದ್ದು ಅಂತಂದಾಗ ಅಲ್ಲಿ ಆಫೀಸ್ನಲ್ಲಿ ಹೋಗಿ ಅದನ್ನೊಂದು ಸ್ವಲ್ಪ ಚೆಕ್ ಮಾಡಿಸಿ ಇದು ಯಾಕೆ ನಿಂತ್ಕೊಂಡಿದೆ ಏನಂತ ಕೇಳ್ತೀನಿ ಸರ್. ಆಮ್ಯಾಕೆ ವೃದ್ಧರಿಗೆ ರೊಕ್ಕ ಬರಲಿಲ್ಲ ಅಂತಂದರೆ 2 ತಿಂಗಳಲ್ಲಿ ಯಾಕೆ ಬಂದಿಲ್ಲ ಅಂತಂದು ಅವ್ರನ್ನೂ ಕೂಡ ವಿಚಾರಿಸ್ತೀನಿ ಸರ್. ವಿಧವೆ ಹೋಗ್ತಾನ ಎಲ್ಲ ಬಂತು ಸರ್, 2 ತಿಂಗಳು ನನ್ನ ದುಡ್ಡು ಬಂದಿಲ್ಲ, ಯಾಕೆ ಬಂದಿಲ್ಲ, ಈ ಥರ ಒಂದು ಸಮಾಜ ಸೇವೆ ಸರ್. ಪ್ರತಿಯೊಂದು ಸಮಸ್ಯೆ ಸರ್, ಇಂಥ ಸಮಸ್ಯೆ ಅಂತೇನಿಲ್ಲ ಸರ್, ಪ್ರತಿಯೊಂದು ಸಮಸ್ಯೆ. ತಮ್ಮ ಹತ್ರ ಬರ್ತಾರೆ ಹೆಣ್ಮಕ್ಳು ಬಂದು ನೋಡಿ ನಮಗೆ ಅಕ್ಕ ಈ ತರ ಸಮಸ್ಯೆ ಆಗಿದೆ, ಇದಕ್ಕೆ ಏನು ಪರಿಹಾರ ಕೊಡ್ತೀರಿ ಅಂತ ಹೇಳ್ತಿರ್ತಾರೆ? ಪ್ರಯತ್ನ ಮಾಡ್ತೀವಿ ಸರ್, ಪ್ರಯತ್ನ ಮಾಡ್ತೀವಿ, ಪರಿಹಾರ ಸಿಕ್ಕಿದ್ದು ಸಿಕ್ಕಿದೆ, ಸಿಗಲಾರ್ದು ಇಲ್ಲ ಸರ್. ಈಗ ಎಲ್ಲದಕ್ಕೂ ಪರಿಹಾರ ಸಿಗುತ್ತಂತ ಹೇಳಲ್ಲ, ಆದರೂ ಪ್ರಯತ್ನ ಪಡ್ತಿದ್ದೀನಿ ಸರ್. ಈ ನೋಡ್ರಿ, ಭಾಳಷ್ಟು ಮಂದಿ ಹೆಣ್ಮಕ್ಳು ಹೊರಗೆ ಹೋಗ್ಲಿಕ್ಕೆ ಸ್ವಲ್ಪ ಮುಜುಗರ ಸ್ವಭಾವ, ಹೋಗೋದಿಲ್ಲ, ಎಲ್ಲಿ ಕೇಳಬೇಕು, ಯಾರ ಹತ್ರ ಹೋಗ್ಬೇಕು, ಬೋಲ್ಡ್ ಆಗಿ ಅವರಲ್ಲಿ ಒಂಥರ ಧೈರ್ಯ ಇರುವುದಿಲ್ಲ. ನಿಮಗೆ ಯಾವ ರೀತಿ ಧೈರ್ಯ ಬೆಳೆಸಿಕೊಂಡಿರಿ ತಾವು ಹೊರಗೆ ಅಡ್ಡಾಡ್ಬೇಕು ಮಾಡ್ಬೇಕು ಅನ್ನೋದು ಹೇಗೆ ಬಂತು ನಿಮಗಿದು? ನಾನು ಫಸ್ಟು ನಮ್ಮ ಮನೆಯವರು ಪ್ರೈವೇಟ್ ಡಾಕ್ಟರ್ ಸರ್, ನಾನು ಕಿರಣ್ ಅಂಗಡಿ ಇಟ್ಕೊಂಡು ಜೀವನ ಹೋಗ್ತಿತ್ತು. ಅವರು ಡಾಕ್ಟರ್ ಮಾಡ್ತಿದ್ರು, ನಾನು ಕಿರಣ್ ಅಂಗಡಿ ಮಾಡ್ತಿದ್ದೆ, ಖಾಲಿ ಕುಂದರ್ಬಾರ್ದು ಒಂದು ಮನೆಯಲ್ಲಿ ದುಡಿಮೆ. ಆಮೇಲೆ ಎಲ್ಲ ಜನರಿಂದನೂ ಒಂದು ನನಗೆ ಏನಂತಂದರೆ ಒಂದು ರಾಜಕೀಯಕ್ಕೆ ಬರೋದಕ್ಕೆ ಅವಕಾಶ ಸಿಕ್ತು. ಅವಕಾಶ ಸಿಕ್ಕಾಗ ನಾನು ಒಂದು ಟಿ ಪಿ ಮೆಂಬರ್ ಆಗಿ ತಾಲೂಕು ಪಂಚಾಯತಿಯಲ್ಲಿ ಕಾಲಿಟ್ಟಾಗ ನನ್ನ ಹೆಸರು ಹೇಳ್ಕೊಳಕ್ ನಾನೇ ಹೆದರಿಕೆ ಅಂತಿದ್ದೆ ಸರ್. ಆ ತಾಲೂಕು ಪಂಚಾಯತಿಯಲ್ಲಿ ಹೋದಾಗ ಹೆದರಿಕೆ ಆಗ್ತಿತ್ತು. ಆಮೇಲೆ ನಾನು ಎಲ್ಲರನ್ನ ಎದುರಿಸಿ ಹೊರಗೆ ಬಂದೆ ಸರ್. ಅಲ್ಲಿ ಇರ್ತಕ್ಕಂಥ ಆಫೀಸರ್ನ ಎಲ್ಲರನ್ನ ಎದುರಿಸಿ 5 ವರ್ಷ ಮುಗಿಸ್ಕೊಂಡು ಹೊರಗೆ ಬಂದೆ ಸರ್. ಅಷ್ಟೊಂದು ಧೈರ್ಯ ಅಲ್ಲಿ ಬೆಳೆಸ್ಕೊಂಡೆ. ಆಮೇಲೆ ಪ್ರತಿಯೊಂದು ಆಫೀಸ್ನಲ್ಲಿ ಏನಿದೆ ಅಂತ ಗೊತ್ತಾಯಿತು. ಇನ್ನೊಂದು ಹೇಳಕ್ಕೆ ಇಷ್ಟಪಡ್ತೀನಿ, ನಮ್ಮ ಮನೆಯವರು ಇದಕ್ಕೆ ದೊಡ್ಡ ಹಿಂದೆ ಬೆಂಬಲ ಅಂತ ನಾನು ಸಪೋರ್ಟ್ ಸರ್. ಪ್ರತಿಯೊಂದು ವಿಷಯದಲ್ಲಿ ಇವತ್ತು ಹಿಂಗಿದೆ ಹೋಗ್ತೀನಿ ಅಂದತ್ನಾಗ ಹೋಗು ಅದನ್ನು ಮಾಡು ಅಂತ ಒಂದು ಸಪೋರ್ಟ್ ಇದೆ. ಅಲ್ಲಿಂದನೇ ನಾವು ಇಲ್ಲಿಗೆ ಬರೋಕ್ಕೆ ಕಾರಣ ಪ್ರತಿಯೊಂದು ಮನೆಯಲ್ಲೂ ಕೂಡ ಅದೇ ರೀತಿ ಸಪೋರ್ಟ್ ಮಾಡಿದ್ರಂದ್ರ ಪ್ರತಿಯೊಂದು ಮಹಿಳೆ ಮುಂದೆ ಬರ್ತಾಳೆ ಸರ್. ಪ್ರತಿಯೊಂದು ಮಹಿಳೆಗೆ ಸವಲತ್ತು ಸಿಗುತ್ತವ, ಪ್ರತಿಯೊಂದು ಮಹಿಳೆ ದುಡಿಮೆಯಲ್ಲಿ ಮುಂದೆ ಬರ್ತಾಳೆ. ನಾನು ಅದನ್ನ ಹೇಳಕ್ ಇಷ್ಟಪಡ್ತೀನಿ ಸರ್. ನೋಡ್ತಾವ ತಾಲೂಕಾ ಪಂಚಾಯತಿ ಮೆಂಬರ್ ಆಗಿದಿರ್ತಾವ, ತಾಲೂಕಾ ಪಂಚಾಯತಿ ಮೆಂಬರ್ ಆದಾಗ ಬಹಳಷ್ಟು ಸಮಸ್ಯೆಗಳು, ತಾಲೂಕಾ ಪಂಚಾಯತಿ ಮೀಟಿಂಗ್ ಇರ್ತವೆ, ಜಿಲ್ಲಾ ಪಂಚಾಯತಿಯಲ್ಲಿ ಮೀಟಿಂಗ್ ಇರ್ತವೆ, ಅಟೆಂಡ್ ಆಗ್ಬೇಕಾಗತ್ತೆ, ಸಮಸ್ಯೆಗಳನ್ನ ಹೇಳ್ಬೇಕಾಗತ್ತೆ, ನಿಮ್ಮ ಭಾಗದಲ್ಲಿ ಏನಿದಾವೆ ಬೇಡಿಕೆಗಳಿದಾವೆ ಅನ್ನೋದು ಸಲ್ಲಿಸ್ಬೇಕಾಗತ್ತೆ. ಅವಾಗ ಯಾವ ರೀತಿ ತಾವು ಭಾಗವಹಿಸ್ತಾ ಇದ್ರಲ್ಲೆಲ್ಲ? ಎಲ್ಲ ರೀತಿ ಭಾಗವಹಿಸಿದ್ದೀನಿ ಸರ್. ಶಿಕ್ಷಣದಿಂದ ಹಿಡಿದು ಎಲ್ಲ ಆಫೀಷಿಯಲಿ ಎಲ್ಲ ಬಂತು ಸರ್. ಎಲ್ಲ ರೀತಿಯಿಂದ ನಾನು ಹೇಳ್ತಾ ಇದ್ದೆ, ಸ್ಪಷ್ಟವಾಗಿ ಹೇಳ್ತಾ ಇದ್ದೆ, ಸಮಸ್ಯೆ ಇದೆ ಇದನ್ನು ಬಗೆಹರಿಸಿಕೊಡಿ ಸ್ಪಷ್ಟವಾಗಿ ನಾವು ಅಲ್ಲಿ ಕೇಳಿ ಕೆಲಸ ತಗೊಂತಕ್ಕಂಥ ವ್ಯವಸ್ಥೆ ಮಾಡ್ತಿದ್ವಿ. ಈಗ ನೋಡಿ ಭಾಳಷ್ಟು ಹೆಣ್ಮಕ್ಳು ವಿಶೇಷವಾಗಿ ಹಳ್ಳಿದಲ್ಲಿ SSLC ಆದಮೇಲೆ ಶಿಕ್ಷಣವನ್ನು ಮುಂದುವರಿಸಲಿಕ್ಕೆ ಮನಸ್ಸು ಮಾಡೋದಿಲ್ಲ, ಪಾಲಕರು ಕಳಿಸೋದಿಲ್ಲ, ಬೇರೆ ಕಡೆ ಬೇಡ ಸಾಕು ಕಲ್ತಂಥವ್ರು ಏನು ಸಾಕು ಹೆಣ್ಮಕ್ಳದಿ ನೀನು ಯಾಕೆ ಕಲಿಬೇಕಂತಕ್ಕಂಥದ್ದು. ನೀವು ಸಮಾಜ ಸೇವಕಿಯಾಗಿ ಈ ಒಂದು ಹಿನ್ನೆಲೆಯಲ್ಲಿ ಯಾವ ರೀತಿ ಹೇಳ್ತೀರಿ ಪಾಲಕರಿಗೆ, ಹೆಣ್ಮಕ್ಳನ್ನ ಓದಿಸ್ಲಿಕ್ಕೆ ಬೇರೆ ಕಡೆ ಕಳಿಸ್ಲಿಕ್ಕೆ ಮುಜುಗುರ ಮಾಡ್ತಿರ್ತಾರೆ ತಂದೆ ತಾಯಿಗಳು, ಅಂಥವ್ರಿಗೆ ಏನು ಓಡ್ತಾರೆ? ನೋಡು ನೀವೊಬ್ಬರು ಉದಾಹರಣೆ ಅಂತ ಹೇಳ್ಬೋದು, ಶಾಲೆಯನ್ನು ಓದಿ ಸಮಾಜ ಸೇವೆ ಮಾಡ್ತಾ ಇದ್ದೀರಿ, ತಾಲೂಕಾ ಪಂಚಾಯತಿ ಮೆಂಬರ್ ಆಗಿದ್ದೀರಿ, ಜೊತೆಗೆ ಹಲವಾರು ಸಂಘಗಳನ್ನ ಕಟ್ಕೊಂಡ್ಬಿಟ್ಟು ಹೆಣ್ಮಕ್ಳಿಗೆ ಸಹಾಯ ಚಾಸ್ತಾ ಇದ್ದೀರಿ, ಹೇಗೆ ನೀವು ಸಲಹೆಗಳನ್ನ ಕೊಡ್ತೀರಲ್ಲ ಪಾಲಕರಿಗೆ? ಪಾಲಕರಿಗೆ ಸರ್, ಅವಾಗ ಮಹಿಳೆಯರು ಓದ್ತಾ ಇದ್ದಿಲ್ಲ, ಅವತ್ತಿನ ನೋಡಿದ್ರೆ ಇವತ್ತ 8ನೇ ಭಾಗದಲ್ಲಿ ನಾವು ಬಂದಿದ್ದೀವಿ, ಅರ್ಧ ಭಾಗದಲ್ಲಿ ಬಂದಿದ್ದೀವಿ ಈ ದಿನಮಾನದಲ್ಲಿ. ಮುಂದಿನ ದಿನಮಾನದಲ್ಲಿ ಮಹಿಳೆ ಎಲ್ಲದಕ್ಕೂ ಮುನ್ನುಗ್ಗಿದ್ದಾಳೆ ಸರ್. ಒಂದು ಬಸ್ ಹೊಡೆಯೋದ್ರಿಂದ ಹಿಡಿದು ಆಟೋ ಚಾಲಕಿ ಆಗಿದ್ದಾಳೆ, ಬಸ್ ಹೊಡಿತಾ ಇದ್ದಾಳೆ, ದೊಡ್ಡ ದೊಡ್ಡ ಆಫೀಸರ್ ಆಗಿದ್ದಾರೆ, ಯಾವುದರಲ್ಲಿ ಹೆಣ್ಮಗಳು ಕಮ್ಮಿ ಇಲ್ಲ ಸರ್, ಎಲ್ಲದರಲ್ಲಿ ಇದ್ದಾಳೆ. ಅದರಂಗೆ ಹೆಣ್ಣು ಕಮ್ಮಿ ಅಂತ ಓದ್ಸೋದು ಬಿಡೋದು ಬೇಡ, ಹೆಣ್ಣು ಹೆಚ್ಚು, ಹೆಣ್ಣು ಎದರಲ್ಲಿ ಎಲ್ಲದರಲ್ಲಿ ಮುಂದೆ ಬರಲಿ, ಹೆಣ್ಣು ಯಾವುದರಲ್ಲಿ ಕೀಳು ಅಲ್ಲ, ಹೆಣ್ಣು ಅಂತಕ್ಕದ್ದು ಅನ್ಬಾಡ್ರಿ ಅನ್ನೋದು ನನ್ನ ಉದ್ದೇಶ. ಮುಂದಿನ ದಿನಮಾನದಲ್ಲಿ ಹೆಣ್ಮಕ್ಳು ಇನ್ನೂ ಭಾಳ ಭಾಳ ರೀತಿಯಲ್ಲಿ ಓದಿ ದೊಡ್ಡ ದೊಡ್ಡ ಆಫೀಸಲ್ಲಿ MLA MPಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಮಕ್ಳು ಆಗಲಿ ಅಂತ ನಾನು ಕೇಳ್ಕೊತೇನೆ. ಈಗ ನೋಡ್ರಿ, ಈಗ ಮತ್ತೆ ತಾವು ಹೊರಗೆ ಅಡ್ಡಾಡ್ತೀರಿ, ಕಿರಾಣಿ ಅಂಗಡಿ ಇಟ್ಕೊಂಡಿವಿ ಅಂತ ಹೇಳಿದ್ರಿ, ಜೊತೆಗೆ ಸ್ವಸಹಾಯ ಸಂಘಗಳನ್ನು ಕಟ್ಕೊಂಡಿದ್ರಿ, ಅವಕ್ಕೆಲ್ಲ ಮೀಟಿಂಗ್ ಹೋಗ್ಬೇಕು, ಇವೆಲ್ಲ ಹೇಗೆ ನಿಭಾಯಿಸ್ತೀರಿ? ಮನೆಯನ್ನು ಕೆಲಸ ಮಾಡಬೇಕು, ಮತ್ತೆ ಮನೆಯಲ್ಲಿ ಮಕ್ಳು ಅಂತಿರ್ತಾರೆ, ಯಜಮಾನರು ಅಂತಿರ್ತಾರೆ, ಎಲ್ಲ ನೋಡ್ಕೊಂಡು ಹೋಗ್ಬೇಕಾಗತ್ತೆ, ಹೇಗೆ ಟೈಮ್ ಇದು ಮಾಡ್ಕೊದಿರ್ತಾವ ಸರ್? ಟೈಮು ನಾವು ಇವತ್ತಿನ ದಿನ ಹೋಗ್ಬೇಕು ಅಂದೊತ್ತಿಗೆ ಬೆಳಗ್ಗೆ ಎದ್ದೇಳ್ತೀವಿ ಸರ್. ಮನೆಯಲ್ಲಿ ಕೂಡ ನಮಗೆ ರೆಸ್ಪಾನ್ಸ್ ಮಾಡ್ತಾರೆ, ಯಾಕಂತಂದ್ರೆ ಇವತ್ತಿನ ದಿನ ನಾವು ಹಿಂಗೆ ಹೋಗ್ಬೇಕು, ಹೋಗಿ ನಾವು ಒಂದು ಸ್ವಲ್ಪ ಹೊರಗಡೆ ಊಟ ಮಾಡ್ತೀವಿ, ನಮ್ಮ ಟೈಮ್ ಇದ್ದಾಗ ಮಾಡ್ತೀವಿ, ಟೈಮ್ ನಮ್ಗೆ ಸಿಕ್ತು ಅಂತಂದ್ರೆ ಮಾಡ್ಕೊಂಡು ಹೋಗ್ತೀವಿ. ಎಲ್ಲ ಗಂಡ ಮಕ್ಕಳು ಮನೆ ಎಲ್ಲ ನೋಡಿಕೊಂಡು ನಾ ಸಮಾಜ ಸೇವೆಯಲ್ಲಿ ತೊಡಗಿದ್ದೀನಿ ಸರ್. ಈಗ ನಿಮ್ಮ ಭಾಗದಲ್ಲಿ ಸ್ವಸಹಾಯ ಸಂಘದ ಸದಸ್ಯರು ಬ್ಯಾಂಕ್ ಸಾಲಗಳನ್ನು ಪಡ್ತಾರೆ, ಎಲ್ಲ ಕಡಿಮೆ ಬಡ್ಡಿಯಲ್ಲಿ ಬ್ಯಾಂಕ್ ಸಾಲಗಳು ಸ್ವಸಹಾಯ ಸಂಘದ ಮಹಿಳೆಯರಿಗೆ ಸಿಗ್ತಾ ಇರ್ತವೆ. ಹೇಗೆ ಎಲ್ಲ ಮಹಿಳೆಯರು ಸಾಲವನ್ನು ತಗೊಂಡ್ಬಿಟ್ಟು ಅದನ್ನು ಸದುಪಯೋಗ ಮಾಡ್ಕೊಳ್ಳೋದು, ಬೇರೆ ಬೇರೆ ಆಕ್ಟಿವಿಟಿಗಳನ್ನು ಮಾಡೋದು ಮಾಡ್ತಾ ಇದ್ದಾರೆ ಇಲ್ಲೆಲ್ಲ ಸರ್? ಈ ದಿನ ಎಲ್ಲ ನೋಡಿದರೆ ಎಲ್ಲ ಬ್ಯಾಂಕಿನಲ್ಲಿ ಮಹಿಳೆಯರಿಗೆ ಭಾಳ ರೀತಿಯಲ್ಲಿ ಸಾಲ ಸಿಕ್ಕಿಲ್ಲ. ಫಸ್ಟ್ ಏನೋ ಕೊಟ್ಟಿದ್ರಂತ ಅವರು ಕಟ್ಲಾರ್ದಾಗಿ ಸಾಲ ಡಿಲೇ ಆಗಿಬಿಟ್ಟಿದ್ದು. ಬ್ಯಾಂಕ್ನಲ್ಲಿ ಹಿಂದಿನ ಸಾಲ ಕಟ್ಟ್ರಿ ನಾವು ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ರು. ಅದರಲ್ಲಿ ನಮ್ಮ ಮಹಿಳೆಯರೇನಂದ್ರು ಅವರು ಸಾಲ ಕೊಡೋಕೇನೆ ಇಲ್ಲ, ಆ ಚಟುವಟಿಕೆ ಮಾಡ್ರಿ ಈ ಚಟುವಟಿಕೆ ಮಾಡ್ರಿ ಅಂದ್ರೆ ನಮ್ಮ ಕೈಲಿ ಹಾಕೊಂಡು ನಾವು ಏನು ಮಾಡೋಣ? ಒಂದು ಏನೋ ನಾನು ರೊಟ್ಟಿ ಮಾಡ್ಕೊಂಡು ಕುಂತ್ಕೊಂಡೆ, ಅದು ಮಾರಾಟ ಆಗಲಿಲ್ಲ ಅಂದ್ರೆ ನಾನೇನು ಮಾಡಬೇಕು? ಆ ಥರ ಒಂದು ನಾನು NRLM JDP ಹೋದಾಗ ಮೀಟಿಂಗ್ ಇದ್ದಾಗ ನಾ CS ಅವರಿಗೆ ಹೇಳಿದೆ, ಸರ್ ಒಂದು ನಮಗೆ ಮಾರ್ಕೆಟ್ ಮಾಡಿಕೊಡಿ, ಪ್ರತಿನಿತ್ಯ ನಾವೊಂದು ರೊಟ್ಟಿನೇ ಮಾಡಲಿ, ಒಂದು ಚಟ್ನಿ ಮುಡ್ಡೆನೇ ಮಾಡಲಿ, ಉಂಡಿನೇ ಮಾಡಲಿ, ಅದು ದಿನಸಾದನೆ ಮಾರ್ಕೆಟ್ ಆಗಂಗೆ ನಮಗೆ ಮಾರ್ಕೆಟ್ ಮಾಡಿಕೊಡಿ ಅಂತ ನಾನು ಕೇಳಿದೆ ಸರ್. ಮುಂದಿನ ದಿನಮಾನದಲ್ಲಿ ಅದನ್ನು ಕೂಡ ನಾವು ಮಾಡ್ತೀವಿ, ಯಾಕಂದರೆ ಹೆಣ್ಮಗಳು ಇವತ್ತು ಒಂದು ಕಾರ್ಪುಡಿ ಚಟ್ನಿ ಒಂದು 2 KG ಮಾಡ್ಕೊಂಡು ಕುಂತ್ಕೊಂಡ್ಲು ಅಂತಂದರೆ ಅದು 2 KG ಅವತ್ತು ಮಾರಿಬಿಡಬೇಕು, ಅವಳ ಜೀವನ ಚೆನ್ನಾಗಿ ನಡೀತಿದೆ. ಅದು 2 KG ಮಾರಲಿಲ್ಲ ಅಂತಂದರೆ ಅವಳಿಗೇನು ಲುಕ್ಷನ್ ಆಗಿಬಿಡುತ್ತೆ ಸರ್. ಇನ್ನೊಮ್ಮೆ ಆಗಿ ಆಸಕ್ತಿ ತೋರ್ಸಕ್ಕೆ ಹಿಂಜರಿತಾಳೆ ಸರ್. ಅದೇ ರೀತಿ ನಾನೇನು ಹೇಳಿದೆ ಸರಿಗೆ, ಪ್ರತಿಯೊಂದು ಪ್ರಾಡಕ್ಟ್ ಏನು ಬರ್ತಾವ ಪ್ರತಿಯೊಂದು ಖರೀದಿಯಾಗಲಿ ತಾಲೂಕು ಮಟ್ಟದಲ್ಲಿ ಒಂದು ಅಂಗಡಿ, ನಮ್ಮ NRLM ಮಹಿಳೆಯರ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲ ತಯಾರು ಮಾಡಿರ್ತಕ್ಕಂಥ ಪದಾರ್ಥಗಳು, ನಮ್ಮ ಎಲ್ಲ ಏನಪ್ಪ ಫುಡ್ಡು ಚೆನ್ನಾಗಿರುತ್ತೆ, ಮಹಿಳೆಯರು ಮಾಡಿರ್ತಕ್ಕಂಥ ಪುಡಿ ಚಟ್ನಿ ಆಗಿರ್ಬೋದು, ಕಾರ್ಪುಡಿ ಚಟ್ನಿ ಆಗಿರ್ಬೋದು, ಉಪ್ಪು ಆಗಿರ್ಬೋದು, ಚಕ್ಕಲಿ ಆಗಿರ್ಬೋದು, ಎಲ್ಲವೂ ನಮ್ಮ ಹೆಲ್ತಿಗೂ ಒಳ್ಳೇದಿರುತ್ತೆ. ಒಂದು ಮಹಿಳೆಯರು ಮುಂದೆ ಬರ್ತಾರೆ, ಇಂಥ ಒಂದು ಮಾರ್ಕೆಟ್ ನಾವು ಮಾಡ್ರಿ ಅಂತ ಕೇಳ್ಕೊಂಡಿದ್ದೀನಿ ಸರ್. ಎನ್ ಆರ್ ಎಲ್ ಎಂ ವತಿಯಿಂದ ಮಹಿಳಾ ಒಕ್ಕೂಟಗಳಿಂದ ವತಿಯಿಂದ ಸ್ತ್ರೀಶಕ್ತಿಗಳಿಂದ ರಾಯಚೂರಲ್ಲಿ ಸಹ ಮಹಿಳಾ ದಿನಾಚರಣೆ ಅಂಗವಾಗಿ ಟಿಪು ಸುಲ್ತಾನ್ ಗಾರ್ಡನ್ನಲ್ಲಿ ಸಾಕಷ್ಟು ಮಹಿಳೆಯರು ಮಾಡಿದಂಥ ವಸ್ತುಗಳನ್ನು ರಾಯಚೂರಲ್ಲೆಲ್ಲ ಎಕ್ಸಿಬಿಷನ್ ಆಯಿತು, ಸಾಕಷ್ಟು ಸೇಲ್ ಆಯಿತು. ಅದರಲ್ಲಿ ವಿಶೇಷವಾಗಿ ಮಸ್ಕಿ ಭಾಗದಲ್ಲಿ, ಗುಂಡಾ ಭಾಗದಲ್ಲಿ ಇರ್ಬೋದು, ಮಸ್ಕಿ ಭಾಗದಲ್ಲಿ ಸಾಕಷ್ಟು ಸ್ತ್ರೀಶಕ್ತಿ ಗುಂಪುಗಳು ಹಲವಾರು ಉತ್ಪನ್ನಗಳನ್ನು ಮಾಡ್ತದವೆ. ಎಲ್ಲೋ ಅಮೆಜಾನ್ದಲ್ಲಿ ಸಹ ಹೋಗಲಿಕ್ಕೆ ಅವಕಾಶಗಳಿದಾವೆ. ಈಗಿನೆಲ್ಲ ಇಲ್ಲೆಲ್ಲ ವ್ಯವಸ್ಥೆಗಳು ನಡೀತಾ ಇದೆ, ಹೇಗೆ ಅನಿಸ್ತದೆ ನಿಮಗೆಲ್ಲ ಸರ್? ಈ ಸಂತೆ ಅಂತ ಮಾಡಿದ್ರು ಸರ, ಸಂತೆ 8 ದಿನ ನಡಿಬೋದು, 10 ದಿನ ನಡೋದು ಸರ್, ಈಗ ಅದನ್ನು ಹೇಳಿದೆ ನಾನು. 8 ದಿನ 10 ದಿನ ನಡೆದಾಗ ಮತ್ತೆ ಆಕಿ 10 ದಿನ ಮಾರ್ತಾಳೆ, ಮತ್ತೆ ಆಕಿ ಒಂದು ಇಷ್ಟು ದಿನ ಮನೆಯಲ್ಲೇ ಕೂಡ್ಬೇಕಂತಂದ್ರೆ ಕಷ್ಟ ಆಗುತ್ತೆ. ನಾನು ಅವಾಗ ಹೇಳ್ದಂಗೆ ಈಗೂ ಕೂಡ ಹೇಳ್ತೀನಿ ಸರ್, ಸಂತೆ ಹಾಕೋದು ಬೇಡ, ಡೈಲಿ ಮಾರ್ಕೆಟ್ ಕೊಡಿ. ದಿವಸ ಅವ್ರೇನು ನಾ ಮಾಡ್ತಿದ್ದೀನಿ, ಇವತ್ತು 20 ರೊಟ್ಟಿ 100 ರೊಟ್ಟಿ ಮಾಡ್ತಾ ಇದ್ದೀನಿ, ನಾನು ಹೋಗಿ ಅಂಗಡಿಗೆ ಕೊಟ್ಟು ಬರ್ತೀನಿ ಸರ್. ನಂದು ಅದು ದುಡಿಮೆ, ಆ ದುಡಿಮೆ ನೀವು 10 ದಿನ ಕೊಟ್ಟರೆ ಅಂತಂದ್ರೆ ಕಷ್ಟ ಆಗುತ್ತಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ದಿವಸ ತಿನ್ನುವಂಥ ಒಂದು ಕಸ್ಟಮರ್ ಪರಿಚಯ ಆಗಬೇಕು, ಗುಂಪುಗಳನ್ನು ಮಾಡ್ಕೊಂಡ್ಬಿಟ್ಟು ಅಲ್ಲಿ ಗುಂಪುಗಳಲ್ಲಿ ಬೇಡಿಕೆಗಳು ಬರಬೇಕು, ಬೇಡಿಕೆ ಬಂದಾಗ ಬೇಡಿಕೆಗೆ ಅನುಗುಣವಾಗಿ ಪ್ರತಿನಿತ್ಯ ಸಪ್ಲೈ ಮಾಡ್ತಕ್ಕಂಥ ವ್ಯವಸ್ಥೆ ಆಗಬೇಕು. ಹೇಗೆ ಈಗ ಮಹಿಳಾ ಗುಂಪುಗಳು ಚೆನ್ನಾಗಿ ಒಳ್ಳೆ ರೀತಿಯಿಂದ ಮಹಿಳೆಯರು ಸ್ಪಂದನೆ ಮಾಡ್ತಿದ್ದಾರೆ, ಎಲ್ಲರೂ ಚೆನ್ನಾಗಿ ಈ ಒಂದು ಗುಂಪಿನಲ್ಲಿ ಭಾಗವಹಿಸಿ ಮೀಟಿಂಗ್ಗಳನ್ನು ಮಾಡೋದಿರ್ಬೋದು, ಏನೇನು ಎಷ್ಟೆಷ್ಟು ದಿವಸಕ್ಕೊಮ್ಮೆ ಮೀಟಿಂಗ್ಗಳನ್ನು ಮಾಡ್ತಿರ್ತಿಲ್ಲ ತಾವು? ತಿಂಗಳಿಗೊಮ್ಮೆ ಮೀಟಿಂಗ್ ಮಾಡ್ತಾ ಇತ್ತು ಸರ್, ಎನ್ ಆರ್ ಎಲ್ ಎಂನಲ್ಲಿ. ಆಮ್ಯಾಗೆ 10 ಮಂದಿ ಕೂಡ್ಕೊಂಡಂಗೆ ವಾರಕ್ಕೊಮ್ಮೆ ಮಾಡ್ತಾರೆ ಸರ್, 15 ದಿನಕ್ಕೊಮ್ಮೆ ಮಾಡ್ತಾರೆ, ಒಬ್ಬೊಬ್ಬರು ತಿಂಗಳಿಗೊಮ್ಮೆ ಮಾಡ್ತಾರೆ. ಈ ದಿನ ಸ್ತ್ರೀಶಕ್ತಿ ಅನ್ನೋದು ಬರೀ ಹೆಸರಿಗಾಗಿತ್ತು ಸರ್, ಎನ್ ಆರ್ ಎಲ್ ಎಂ ಬಂದಾಗ ಆ ಸ್ತ್ರೀಶಕ್ತಿನ ಒಂದು ಸ್ವಲ್ಪ ಮೇಲಕ್ಕೆ ಮಟ್ಟಕ್ಕೆ ಒಯ್ದ್ರಿ ಸರ್. ಎಲ್ಲ ಗುಂಪಿನವರು ಇವತ್ತು ಮನೆಯಲ್ಲೇ ಕುಂತ್ಕೊಂಡ್ಬಿಟ್ಟಿದ್ರು, ಏನೋ 100 ರೂಪಾಯಿ ಕಟ್ಟೋದು, ಬ್ಯಾಂಕಿಗೆ ಹೋಗಿ ಕಟ್ಟೋದು, ಮತ್ತೆ ಬಂದು ಸುಮ್ಮನೆ ಇರ್ಬಿಡು ಗುಂಪು ಮಾಡಿವೆ ಅಂತ ಕುಂದಿರ್ತಾ ಇದ್ರು. ಇವತ್ತಿನ ದಿನ ಒಂದು ಎನ್ ಆರ್ ಎಲ್ ಬಂದಿದ್ದರಿಂದ ನಾನು ಒಂದು ಹೊಸ ಗುಂಪು ಮಾಡಬೇಕು, ಅವರಂಗೆ ನಾವು ಮುಂದೆ ಬರಬೇಕು, ಏನೋ ಒಂದು ಚಟುವಟಿಕೆ ಮಾಡಬೇಕು, ಈ ಥರ ಜನರ ಮನದಲ್ಲಿ ಮುಟ್ಟಿದೆ. ಮುಂದಿನ ದಿನಮಾನದಲ್ಲಿ ಇನ್ನೂ ಜಾಸ್ತಿ ಜನ ಗುಂಪು ಮಾಡಬೇಕು, ಗುಂಪಿನಿಂದ ನಾವು ಮುಂದೆ ಬರಬೇಕನ್ನೋದು ಬಂದೇ ಬರುತ್ತಾರೆ, ಮುಂದೆ ಅದು ಆಗ್ತಿದೆ ಅನ್ನೋದು ನನ್ನ ಅಭಿಪ್ರಾಯ ಸರ್. ತಮಗೆ ಅಕ್ಷರ ಜ್ಞಾನ ಇದೆ, ಶಾಲೆಯನ್ನು ಓದಿದ್ದೀರಿ ತಾವು, ಶಾಲೆ ಓದಿದ್ದು ತಮಗೆ ಈ ರೀತಿ ಮುಂದೆ ಬರಲಿಕ್ಕೆ, ಈ ರೀತಿ ಸಮಾಜದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಅನುಕೂಲ ತಂತೀರಾ? ಹೇಗೆ ಜೊತೆಗೆ ಮಹಿಳೆಯರಿಗೆ ಏನು ಸಲಹೆಯನ್ನು ಕೊಡ್ತೀರಿ? ಭಾಳಷ್ಟು ಮಂದಿ ಮಹಿಳೆಯರು ಶಾಲೆಗೆ ಹೋಗೋದಿಲ್ಲ, ಬಿಟ್ಬಿಡ್ತಾರೆ ಬೇಡ ಅಂತೇಳಿ, ಅಂಥವ್ರಿಗೆ ಆಯ್ತು. ಜೊತೆಗೆ ಶಿಕ್ಷಣ ಯಾವ ರೀತಿ ಮಹಿಳೆಯರನ್ನ ಎತ್ತಿ ಹಿಡಿದಂತಿರ್ತಾವೆ ಸರ್? ಅವಾಗ ನಮ್ಮ ತಂದೆ ರೈತ ಆಗಿದ್ದರಿಂದ ಮುಂದಕ್ಕೆ ಹೋಗಿ ಓದಿಸೋಷ್ಟು ಆಗಲಿಲ್ಲ, ನಾವು 4 ಜನ ಹೆಣ್ಮಕ್ಳು, ನಮಗೂ ಆಸೆ ಇತ್ತು ಮುಂದಕ್ಕೆ ಓದಬೇಕು ಅನ್ನೋದು. ಅವಾಗ ಏನಾಗ್ತಿತ್ತು, 4 ಜನ ನಾವು ಹೆಣ್ಮಕ್ಳಾದಾಗ, 2 ಗಂಡ್ಮಕ್ಳಾದಾಗ ಜನ ಏನಂತಿತ್ತು, ಏ ಇಲ್ಲಪ್ಪ 4 ಜನ ಹೆಣ್ಮಕ್ಳಿದ್ದಾರೆ ಮುಂದೆ ಹೆಂಗೋ ಏನೋ, ಈ ಥರ ಒಂದು ಕೆಟ್ಟ ಭಾವನೆ ಒಂದು ಥಿಂಕ್ ಇರ್ತಿತ್ತು ಅವಾಗಿನ ದಿನಮಾನದಲ್ಲಿ. ನಮ್ಗೆ ಓದೋಕೆ ಆಗಲಿಲ್ಲ. ಈಗ ನಮ್ಮ ಮಕ್ಕಳು ನಾವು ಓದಿಸ್ಬೇಕು, ಮುಂದೆ ಬರಬೇಕು. ನಾವು 7th ಓದಿ 7th ಮಟ್ಟಕ್ಕೆ ಬಿಟ್ಬಿಟ್ಟಿದ್ದೀವಿ. ಓದೋ ಆಸೆ ಇತ್ತು ಆದರೆ ಓದೋಕೆ ಆಗಲಿಲ್ಲ. ಇವತ್ತಿನ ದಿನಮಾನದಲ್ಲಿ ಓದಬೇಕು ಅನ್ನೋದಿದೆ, ಎಲ್ಲ ಇದೆ, ಸವಲತ್ತಿದೆ. ಪ್ರತಿಯೊಂದು ಹಳ್ಳಿಗಳಲ್ಲಿ 10th ಆಗಿದೆ ಸರ್. ಅವಾಗ 10th ಇದ್ದಿಲ್ಲ ಸರ್, 7th ಇದ್ದು 10th ಆಗಿದೆ. ಎಲ್ಲ ಮಕ್ಕಳನ್ನ ಓದಿನಲ್ಲಿ ಮುಂದೆ ತರ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಅದು ಬಿಟ್ಟರೆ ಮುಂದೆ ಅವರು ಓದಿದ್ರಂತಂದ್ರೆ ಒಂದು ಅವರೇ ಒಂದು ಆಸ್ತಿ ಸರ್, ಮಕ್ಕಳೇ ಒಂದು ಆಸ್ತಿ. ಅವ್ರು ಓದಿಸಿ ಒಂದು ನೌಕರಿ ಆಯಿತು, ಓದೋದ್ರಿಂದ ಮುಂದೆ ಅವ್ರ ಜೀವನನೇ ಸ್ಪಷ್ಟವಾಗಿ ಇರ್ತೈತಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಓದಿಲ್ಲ ಅಂತಂದರೆ ಹೆಂಗ ಅಂತಂದರೆ ಮರಡು ಭೂಮಿ ಇದ್ದಂಗೆ ಸರ್. ನಾವು ಓದಿದ್ವಿ ಅಂತಂದರೆ ಹಸಿರು ಕಾಡು ಇದ್ದಂಗೆ. ಅದರಂಗೆ ಮಹಿಳೆಯರನ್ನ ಓದಿಸ್ರಿ, ಎಲ್ಲರಿಗೂ ಹೇಳಕ್ಕೆ ಇಷ್ಟಪಡ್ತೀನಿ, ಇನ್ನೇಮಿನ್ನೇಮ್ ಕೂಡ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಿಳೆಯರು ಒಳ್ಳೆ ಶಿಕ್ಷಣ ಕೊಡಿಸ್ರಿ, ಸಾಕು ನೀವೇನು ಕಲಿತು ಮುಂದೇನು ಮಾಡೋದಿದೆ ಅದು ಆಸ್ತಿ ಮಾಡಿ ಅಂತ ಹೇಳಕ್ಕೆ ಇಷ್ಟ. ಒಳ್ಳೆಯದು ನಾಗವೇಣಿ ಪಾಟೀಲ್ ಅವರು, ಇದುವರೆಗೆ ನಿಮ್ಮ ವಿಚಾರವನ್ನು ನಮ್ಮ ರೈತ ಮಹಿಳೆಯರೊಂದಿಗೆ ಹಂಚಿಕೊಂಡೋದಕ್ಕೆ ಎಲ್ಲ ಮಹಿಳೆಯರ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರಗಳು ಎಲ್ಲರಿಗೂ. ಇದುವರೆಗೆ ಮಸ್ಕಿ ತಾಲೂಕಿನ ಸಂತೆಕಲ್ಲೂರು ಗ್ರಾಮದ ರೈತ ಮಹಿಳೆ ನಾಗವೇಣಿಯವರ ಕೃಷಿ ಹಾಗೂ ಸಮಾಜ ಸೇವಾ ಅನುಭವಗಳನ್ನು ಕೇಳಿದಿರಿ. ಗ್ರಾಮೀಣ ಕೃಷಿ ಮೌಸಮ್ ಸೇವಾ, ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯ ರಾಯಚೂರು ಹಾಗೂ ಭಾರತ ಹವಾಮಾನ ಮುನ್ಸೂಚನಾ ಕೇಂದ್ರ ಬೆಂಗಳೂರು ಇವರುಗಳ ಜಂಟಿ ಪ್ರಸಾರದಂತೆ ರೈತ ಬಾಂಧವರಿಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ನಾಳೆ ದಿನಾಂಕ 21/7/2022 ಅಂತಂದರೆ ಗುರುವಾರ, 2 mm ಮಳೆ ಆಗುವ ಸಾಧ್ಯತೆ ಇದ್ದು ಗರಿಷ್ಠ 31, ಕನಿಷ್ಠ 22°C ಉಷ್ಣಾಂಶ ಇರುವುದೆಂದು ತಿಳಿದು ಬಂದಿದೆ. ಹಾಗೆಯೇ ಗರಿಷ್ಠ 86, ಕನಿಷ್ಠ 68% ಆರ್ದ್ರತೆ ಇದ್ದು ಗಾಳಿಯ ವೇಗ ಪ್ರತಿ ಗಂಟೆಗೆ 2 km ಚಲಿಸುವ ಸಾಧ್ಯತೆ ಇದೆ ಎಂದು ರೈತ ಬಾಂಧವರಿಗೆ ಮಾಹಿತಿಯನ್ನು ನೀಡಲಾಗಿದೆ. ಇನ್ನು ರೈತ ಬಾಂಧವರಿಗೆ ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳು ಹೀಗಿವೆ. ಆರ್ದ್ರತೆ ಹೆಚ್ಚಾಗಿರುವುದರಿಂದ ಬಿತ್ತನೆ ಮಾಡಿರುವ ಬೆಳೆಗಳಲ್ಲಿ ಕೀಟ ಮತ್ತು ರೋಗಗಳು ಹೆಚ್ಚಾಗಬಹುದು. ಆದುದರಿಂದ ರೈತ ಬಾಂಧವರು ಬೆಳೆಗಳನ್ನು ಧರಿಸಿ ನಿಯಂತ್ರಣ ಕ್ರಮಗಳನ್ನು ಕೈಗೊಳ್ಳಬೇಕು. ಮಣ್ಣಿನಲ್ಲಿರುವ ತೇವಾಂಶ ಸಂರಕ್ಷಣೆ ಮಾಡಲು ರೈತ ಬಾಂಧವರು ಅಂತರ್ ಬೇಸಾಯ, ಮಲ್ಚಿಂಗ್ ಮತ್ತು ಕೈಕಳೆ ಮಾಡುವುದರಿಂದ ಮಣ್ಣಿನ ತೇವಾಂಶದ ಜೊತೆಗೆ ಮಣ್ಣಿನ ತಾಪಮಾನವನ್ನು ಕೂಡ ನಿರ್ವಹಣೆ ಮಾಡಬಹುದು. ಇನ್ನು ಹತ್ತಿಯನ್ನ ಬಿತ್ತನೆ ಮಾಡುವ ರೈತ ಬಾಂಧವರು ಗಮನಿಸಬೇಕು. ಹತ್ತಿ ಬಿತ್ತನೆಗೆ ಸೂಕ್ತವಾದ ತಳಿಗಳು ಹೀಗಿವೆ: ACH 1155, ACH 155, RCH 864, ರಾಸಿ ಮ್ಯಾಗ್ನಾ, ರಾಸಿ NEO, ACH 199, KCH 999, KCH 9292, ಲಕ್ಷ್ಮೀ ಗೋಲ್ಡ್, AXC, ಫೋರ್ಸ್ US 7067, MRC 7383 ಮತ್ತು MRC 7347 ಈ ತಳಿಗಳನ್ನು ಬಿತ್ತನೆ ಮಾಡಬಹುದು. ಇನ್ನು ಹತ್ತಿ ಬಿತ್ತನೆಗೆ ಪ್ರತಿ ಎಕರೆಗೆ 40-20-20 ಕಿಲೋಗ್ರಾಂ ಸಾರಜನಕ, ರಂಜಕ ಮತ್ತು ಪೊಟಾಷ್ಯನ್ನ ನೀಡಬೇಕಾಗ್ತದೆ. ಹತ್ತಿ ಬಿತ್ತಿದ ದಿನ ಅಥವಾ ಬಿತ್ತಿದ ಮರುದಿನ ಕಳೆಗಳ ಹತೋಟಿಗಾಗಿ 2 ಲೀಟರ್ ಪೆಂಡಿ ಮಿಥಲಿನ್ 30 EC ಅಥವಾ 700 ಮಿಲಿಲೀಟರ್ ಪೆಂಡಿ ಮಿಥಲಿನ್ 38.7 CS ನಾಶಕವನ್ನು 300 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಇನ್ನು ಹತ್ತಿ ಬೆಳೆಗೆ ಮೊದಲ ಹಂತದಲ್ಲಿ ಕಾಣಿಸಿಕೊಳ್ಳುವ ಥ್ರಿಪ್ಸ್ ನುಸಿ ಮತ್ತು ಹಸಿರು ಹುಳುವಿನ ಹತೋಟಿಗಾಗಿ 1 ಎಕರೆಗೆ 250 ಮಿಲಿಲೀಟರ್ ಪ್ರಿಪ್ರೋನಿಲ್ 50 SC 250 ಲೀಟರ್ ನೀರಿನಲ್ಲಿ ಬೆರೆಸಿ ಸಿಂಪರಣೆಯನ್ನ ಮಾಡಬೇಕು. ಶೇಂಗಾವನ್ನ ಬಿತ್ತನೆ ಮಾಡುವಂತಹ ರೈತರು TGLPS 3, ಅಜಯ, ಕದರಿ 9 ಈ ತಳಿಗಳನ್ನು ಬಿತ್ತಬಹುದು. ಶೇಂಗಾ ಬಿತ್ತನೆಗೆ ಮುಂಚೆ ಪ್ರತಿ ಕಿಲೋಗ್ರಾಂ ಬಿತ್ತನೆಯ ಬೀಜವನ್ನ 3 ಗ್ರಾಂ ಕ್ಯಾಪ್ಟನ್ 80 WP ಅಥವಾ 4 ಗ್ರಾಂ ಟ್ರೈಕೋಡರ್ಮಾದಿಂದ ಬೀಜೋಪಚಾರವನ್ನು ಮಾಡಿ ಬಿತ್ತಬೇಕು. ಬೀಜ ಮತ್ತು ಕಾಂಡುಕೊಳ ರೋಗದ ನಿರ್ವಹಣೆಗಾಗಿ ಕ್ಷೇತ್ರದಲ್ಲಿ ನೀರು ನಿಲ್ಲುವ ಹಾಗೆ ಮಾಡಬೇಕು. ಮಣ್ಣಿನಲ್ಲಿ ಹೆಚ್ಚು ಟ್ರೈಕೋಡರ್ಮಯುಕ್ತ ಸಾವಯವ ಅಂಶ ಇರುವ ಹಾಗೆ ರೈತ ಬಾಂಧವರು ಎಚ್ಚರಿಕೆಯನ್ನ ವಹಿಸಬೇಕು. ಇನ್ನು ಸೂರ್ಯಕಾಂತಿ ಬೆಳೆಯನ್ನ ಜೂನ್ ಜುಲೈ ತಿಂಗಳಲ್ಲಿ ಬಿತ್ತುವುದಾದರೆ ರೈತ ಬಾಂಧವರು ನಂಜಾಣು ರೋಗ ನಿರೋಧಕ ಶಕ್ತಿ ಹೊಂದಿದ RSFH 1887 ತಳಿಯನ್ನ ಬಿತ್ತನೆ ಮಾಡಬಹುದು. ಬಿತ್ತುವ ಮುನ್ನ ಸೂರ್ಯಕಾಂತಿ ಬೀಜವನ್ನು ಪ್ರತಿ ಕಿಲೋಗ್ರಾಂ ಬೀಜಕ್ಕೆ 5 ಗ್ರಾಂ ಇಮಿಡಾಕ್ರೋಪಿಡ್ 70 WS ಎಂಬ ಕೀಟನಾಶಕದಿಂದ ಉಪಚರಿಸಿ ಬಿತ್ತನೆ ಮಾಡಬೇಕು. ಸೂರ್ಯಕಾಂತಿಯಲ್ಲಿ ಇಳುವರಿಯನ್ನು ಹೆಚ್ಚಿಸಲು ರೈತ ಬಾಂಧವರು ರಸಗೊಬ್ಬರದ ಜೊತೆಗೆ ಪ್ರತಿ ಎಕರೆಗೆ 4 ಕಿಲೋಗ್ರಾಂ ಸತುವಿನ ಸಲ್ಫೇಟ್ ಅನ್ನು ಹಾಕಬೇಕು. ಈಗಾಗಲೇ ಬಿತ್ತಿರುವ ಹೆಸರು ಮತ್ತು ಉದ್ದು ಬೆಳೆಗಳಿಗೆ ಬೂದು ರೋಗ ಕಂಡು ಬಂದಲ್ಲಿ 1 ಮಿಲಿಲೀಟರ್ ಹೆಕ್ಸಾಕೊನೋಜಲ್ ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪರಣೆಯನ್ನು ಮಾಡಬೇಕು. ಹೆಸರು ಬೆಳೆಯಲ್ಲಿ ಎಲೆ ತಿನ್ನುವ ಕೀಟದ ನಿರ್ವಹಣೆಗಾಗಿ 1.7 ಮಿಲಿಲೀಟರ್ ಡೈಮಿಥೇಟ್ 30 EC ಅಥವಾ 1 ಮಿಲಿಲೀಟರ್ ಮೊನೊಕೊಟೋಫಾಸ್ 36 SL ಅನ್ನು ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಿಸಿ. ಇನ್ನು ಭತ್ತದ ಸಸಿಮಡಿಯನ್ನ ತಯಾರಿ ಮಾಡಿಕೊಳ್ಳುವಂತಹ ರೈತ ಬಾಂಧವರು ಗಮನಿಸಬೇಕು. ಗಂಗಾವತಿ ಸೋನಾ ಮತ್ತು BPT 5204 ಈ ತಳಿಗಳನ್ನು ಈ ಭಾಗದಲ್ಲಿ ಬಳಸಬಹುದು. ಪ್ರತಿ ಸಸಿಮಡಿಗೆ ಗೊಬ್ಬರದ ಕುರಿತು ಮಾಹಿತಿಯನ್ನು ಹೇಳೋದಾದರೆ 10 ಕಿಲೋಗ್ರಾಂ ಕೊಟ್ಟಿಗೆ ಗೊಬ್ಬರದ ಜೊತೆಗೆ 80 ಗ್ರಾಂ ಯೂರಿಯಾ, 280 ಗ್ರಾಂ ಸೂಪರ್ ಫಾಸ್ಪೇಟ್ ಮತ್ತು 75 ಗ್ರಾಂ ಮ್ಯೂರಿಯೋಟ್ ಆಫ್ ಪೊಟಾಷ್ ಅನ್ನು ಹಾಕಬೇಕು. ಭತ್ತ ನಾಟಿ ಮಾಡಿದ 3 ಹಾಗೂ 6 ವಾರಗಳ ನಂತರ ತೆನೆ ಬರುವ ಹಂತದಲ್ಲಿ ಎಕರೆಗೆ 10 ಕಿಲೋಗ್ರಾಂ ಸಾರಜನಕವನ್ನು ಮೇಲುಗೊಬ್ಬರವಾಗಿ ಕೊಡಬೇಕು. ಇನ್ನು ಜಿಲ್ಲೆಯಲ್ಲಿ ಜಾನುವಾರುಗಳನ್ನು ಸಾಕಾಣಿಕೆ ಮಾಡಿರುವಂತಹ ರೈತ ಬಾಂಧವರು ಗಮನಿಸಬೇಕು. ಮಳೆಗಾಲದಲ್ಲಿ ಬೆಳೆದು ನಿಂತ ಎಳೆ ಹುಲ್ಲನ್ನು ಮುಂಜಾನೆ ಮಂಜು ಬಿದ್ದಿರುವ ಸಂದರ್ಭದಲ್ಲಿ ಕುರಿ ಹಾಗೂ ಮೇಕೆಗಳಿಗೆ ಮೇಯಿಸಬಾರದು. ಇದರಿಂದ ಕರಳುಬೇನೆ ರೋಗ ಕಾಣಿಸಿಕೊಳ್ಳುವ ಸಾಧ್ಯತೆ ಹೆಚ್ಚಾಗಿರುತ್ತದೆ. ನುಗ್ಗೆ ಸೊಪ್ಪನ್ನು ಜಾನುವಾರುಗಳಿಗೆ ಆಹಾರವಾಗಿ ಉಪಯೋಗಿಸುವುದರಿಂದ ರೋಗ ನಿರೋಧಕ ಶಕ್ತಿ ಹೆಚ್ಚಾಗುತ್ತದೆ. ಗುಡುಗು ಸಿಡಿಲಿನ ಸಮಯದಲ್ಲಿ ಜಾನುವಾರುಗಳನ್ನು ತೆರೆದ ಪ್ರದೇಶ, ವಿದ್ಯುತ್ ಕಂಬ ಹಾಗೂ ಮರದ ಕೆಳಗಡೆ ಕಟ್ಟದೆ ಸುರಕ್ಷಿತವಾದ ಸ್ಥಳದಲ್ಲಿ ಕಟ್ಟಬೇಕು. ಇನ್ನು ಮಳೆಗಾಲದಲ್ಲಿ ಕುರಿ ಹಾಗೂ ಆಡುಗಳಿಗೆ ಬರುವ ಎಂಟಿರೊಟಾಕ್ಸ್ಮಿಯಾ ರೋಗಕ್ಕೆ ಸೂಕ್ತ ಲಸಿಕೆಯನ್ನು ಹಾಕಿಸಬೇಕು. ದನ ಕರುಗಳಿಗೆ ಹಸಿರು ಮೇವನ್ನು ಒದಗಿಸಲು ಮೇವಿನ ಜೋಳ, ಮೆಕ್ಕೆಜೋಳ, ಅಲಸಂದೆ ಹಾಗೂ ಕಡಿಮೆ ಅವಧಿಯ ಸಜ್ಜೆಯನ್ನು ರೈತ ಬಾಂಧವರು ಹಾಕಬಹುದು. ಕೇಳಿದ್ರಲ್ಲ ರೈತ ಬಾಂಧವರೇ, ಇದುವರೆಗೆ ಹವಾಮಾನ ವರದಿ ಮತ್ತು ಹವಾಮಾನಾಧಾರಿತ ಕೆಲವು ಕೃಷಿ ಸಲಹೆಗಳನ್ನು. ಮತ್ತೆ ನಾಳೆ ಭೇಟಿಯಾಗನಲ್ಲ. ನಮಸ್ಕಾರ. ಈಗ ಕೇಳಿ ಪೇಟೆ ಧಾರಣೆ. ಕೃಷಿ ಉತ್ಪನ್ನ ಮಾರುಕಟ್ಟೆಯವರು ಕಳಿಸಿಕೊಟ್ಟಿರುವ ಈ ದಿನದ ಪೇಟೆ ಧಾರಣೆ: ಪ್ರತಿ ಕ್ವಿಂಟಲ್ಗೆ ಕನಿಷ್ಠ ಹಾಗೂ ಗರಿಷ್ಠ ಪ್ರಮಾಣ ಹೀಗಿದೆ. ಮಾನವೀಯ ಪೇಟೆ ಧಾರಣೆ: ಭತ್ತ ಹೊಸ ಸೋನಾ ಮಸೂರಿ ₹1,850, ಭತ್ತ ಹಳೆಯ ಸೋನಾ ಮಸೂರಿ ₹1,920 ₹2,183. ಇನ್ನು ರಾಯಚೂರು ಮಾರುಕಟ್ಟೆ ಪೇಟೆ ಧಾರಣೆ ಹೀಗಿದೆ: ಕಡಲೆಕಾಳು ಜವರಿ ₹4,222, ಹತ್ತಿ ಹೈಬ್ರಿಡ್ ₹9,000, ಶೇಂಗಾ ಗುಂಗ್ರಿ 3,018 ರೂಪಾಯಿಯಿಂದ 5,629 ರೂಪಾಯಿಗಳು, ಈರುಳ್ಳಿ 850 ರೂಪಾಯಿಯಿಂದ 1,415 ರೂಪಾಯಿಗಳು, ಭತ್ತ ಹೊಸ ಸೋನಾ ಮಸೂರಿ 1,215 ರೂಪಾಯಿಯಿಂದ 1,805 ರೂಪಾಯಿಗಳು, ಸೂರ್ಯಕಾಂತಿ 5,509 ರೂಪಾಯಿಯಿಂದ 5,709 ರೂಪಾಯಿಗಳು, ಇನ್ನು ಕೆಂಪು ತೊಗರಿ 4,439 ರೂಪಾಯಿಯಿಂದ 7,239 ರೂಪಾಯಿಗಳು, ಬಿಳಿ